ಬೇಸಿಗೆ ಶೇಂಗಾ ಹಾಕ್ತೀವಿ. ನಮಗೆ ದನ ಕರುಗಳು ಜಾಸ್ತಿ ಇರೋದಕ್ಕೆ ಹೊಟ್ಟನು ಸಿಗುತ್ತೆ, ಬಂದಿಷ್ಟು ಎಷ್ಟೋ ಬರಲಿ ಲಾಭ ಬರಲಿ, ಆದರೆ ದನ ಕರುಗಳಿಗಂತ ನಾವು ಹೆಚ್ಚಾನೆಚ್ಚು ನಾವು ಶೇಂಗಾ ಹಾಕ್ತೀವಿ ಸರ್. ಶೇಂಗಾ ಹಾಕೋದ್ರಲ್ಲಿದ್ದ ಅಂದ್ರಪ್ಪ ಅಂದ್ರೆ ಇವತ್ತು ನಾವು ದನ ಕರುಗಳು ಬದುಕ್ಸೋಕ್ಕೆ ಸಾಧ್ಯ ಐತಿ. ದನ ಕರುಗಳು ನಾವು ಕಟ್ಕೊಂಡಕ್ಕೆ ನಾವು ಇವತ್ತು ಸರ್ಕಾರಿ ಗೊಬ್ಬರ ಹಾಕೋದು ಕಮ್ಮಿ ಮಾಡಿವಿ ಸರ್. ಯಾಕಪ್ಪ ಅಂದ್ರೆ ದನ ಕರುಗಳು ಇರೋದ್ರಿಂದ ನಮ್ಮ ಕೊಟ್ಟಿಗೆ ಗೊಬ್ಬರ ಜಾಸ್ತಿ, ಅದರಲ್ಲಿ ನಮ್ಮ ಕೋಟೇಶ್ವರ್ ಅವ್ರಲ್ಲಿದ್ದ ನಾವು ಏನು ಬೇಕಾದರೂ ಮಾಹಿತಿ ತಿಳ್ಕೊಳ್ತೀವಿ. ಅದ ನಮ್ಮ ಕೊಟ್ಟಿಗೆ ಗೊಬ್ಬರ ಜಾಸ್ತಿ, ಅದರಲ್ಲಿ ನಮ್ಮ ಕೋಟೇಶ್ವರ್ ಅವ್ರಲ್ಲಿದ್ದ ನಾವು ಏನು ಬೇಕಾದರೂ ಮಾಹಿತಿ ತಿಳ್ಕೊಳ್ತೀವಿ. ಹೋದ್ರೂ ಅಲ್ಲಿ ಹೋಗ್ತಿರ್ತಾರೆ, ನಮ್ಗೆ ಏನೋ ಸ್ವಲ್ಪ 1 ಕಿಲೋಮೀಟರ್ ಆಗುತ್ತೆ ಸರ್ ನಮ್ಮ ಊರಿನಿಂದ ನಮ್ಮ ಹೊಲ 1 ಕಿಲೋಮೀಟರ್ ಆಗುತ್ತೆ. ಇವತ್ತು ಏನಾರ ಬೇಕಾದ್ರಪ್ಪ ಅಂದ್ರೆ ಸಾಕಷ್ಟು ನಮ್ಮಲ್ಲಿ ತೋಟ ಜಾಸ್ತಿ ಇದೆ, ಅಲ್ಲೆಲ್ಲ ಬರೋರೆಲ್ಲ ಬೈಕ್ ತೊಗೊಂಬರ್ತಿರ್ತಾರೆ, ಹೋದ್ರೆ ಮನೆಗೆ ಹೋದ್ರಪ್ಪ ಅಂದ್ರೆ ಏನೋ ಇಂಥದ್ದು ಬೇಕಂದ್ರಪ್ಪ ಅಂತ ತರ್ಸ್ಕೊಂತೀವಿ, ನಾವು ತೊಗೊಂಬರ್ತೀವಿ, ವೆಹಿಕಲ್ ಕೂಡ ಇದೆ ಅಂದರೆ ನಮ್ಗೆ ಹೆಚ್ಚಾನೆಚ್ಚು ನಾವು ಹೊಲದಲ್ಲಿದ್ದರೆ ನಮ್ಮ ಕೆಲಸ ಸಾಗುತ್ತೆ ಅನ್ನೋದ್ರ ದೃಷ್ಟಿಯೊಳಗೆ ನಾವು ಹೊಲದಲ್ಲಿ ಮನೆ ಮಾಡ್ಕೊಂಡು ಇದ್ದೀವಿ ಸರ್. ಇದ್ರ ಜೊತೆಗೆ ಈ ಅನುಕೂಲ ಪರಿಸ್ಥಿತಿಯೊಳಗೆ ನಿಮಗೆ ಮತ್ತೆ ಏನಾದರೂ ತೋಟಗಾರಿಕೆ ಬೆಳೆ ಬೆಳಿಬೇಕು, ಏನಾದರೂ ಮಾಡಬೇಕು ಅಂತ ಏನಾದರೂ ಮುಂದಿನ ಯೋಜನೆ ಇದೆಯಾ? ಹಾಗೆ ಇದೆ ಸರ್. ಯಾಕೆ ಇದೆ ಅಂದರೆ ಇವತ್ತು ನಾವು ಬೆಳೀತಕ್ಕಂಥ ಬೆಳೆ ಮೆಕ್ಕೆಜೋಳ ಶೇಂಗಾ ಇವನ್ನೆಲ್ಲ ಕಾಯಂ ಯಾವಾಗಲೂ ಬೆಳೀತಾನೆ ಇದ್ದೇವೆ. ಇವಾಗ ನೀರಾವರಿ ಐತೆ ಅಂದ ತಕ್ಷಣಕ್ಕೆ ಬೇರೆ ಬೇರೆ ಕಡೆ ಎಲ್ಲ ನೋಡ್ತೀವಿ, ದಾಳಿಂಬ್ರ ನೋಡ್ತೀವಿ, ಬಾಳೆ ನೋಡ್ತೀವಿ, ಅದರಲ್ಲಿ ಸ್ವಲ್ಪ ಲಾಭ ಸಿಗುತ್ತೆ. ನಾವು ಬೆಳೆದಿಲ್ಲ ಆದರೆ ಬೇರೆಯವ್ರನ್ನ ಎಲ್ಲ ಪರಿಚಯ ಮಾಡ್ಕೊಂತೀವ್ರಿ, ಇದರಲ್ಲಿ ಲಾಭ ಇದೆಯಾ ಇಲ್ವಾ, ನಾವು ಮಾಡ್ಬೇಕು ಅನ್ಕೊಂಡಿವಿ ಅಂತಂದು ತಿಳ್ಕೊಳಕತ್ತೀವಿ ಸರ್. ನೋಡೋಣ ಸರ್, ಮುಂದಿನ ದಿನಮಾನದಲ್ಲಿ ನಮಗೇನೋ ಅನುಕೂಲ ಆದ್ರಪ್ಪ ಅಂದ್ರೆ ಬಾಳೆ ಹಚ್ಚಬೇಕಂತನೂ ಆಸೆ ಐತ್ರಿ. ಇಷ್ಟೆಲ್ಲ ಹೊಲ ಇದ್ದು 12 ಎಕರೆ ಐತಲ್ಲ, ಅದರಲ್ಲಿ 1-2 ಎಕರೆ 3 ಎಕರೆ ಬಾಳೆ ಹಚ್ಕೋಬೇಕಂತನೂ ಮಾಡೀವಿ. ಇಲ್ಲ ದಾಳಿಂಬ್ರನ್ನಾರ ಒಟ್ಟು ಒಂದು ಡ್ರಿಪ್ ಮೂಲಕ ಒಂದಿಷ್ಟು ಅಂದರೆ ಬೇಸಿಗೆ ದಿನದಲ್ಲಿ ನೀರು ಕಮ್ಮಿ ಆಗ್ತಾವೆ ಸರ್, ಡ್ರಿಪ್ ಇದ್ರಪ್ಪ ಅಂದ್ರೆ ನೀರು ವೇಸ್ಟೇಜ್ ಆಗಂಗಿಲ್ಲ. ಹಾಗಾಗಿ ನಾವು ಡ್ರಿಪ್ ಮೂಲಕ 1-2 ಎಕರೆ 3 ಎಕರೆ ಬೇರೆ ಬೆಳೆ ಬೆಳೆ ಮಾಡಬೇಕು, ದಾಳಿಂಬ್ರನೋ ಅಥವಾ ಬಾಳೆನೋ ಮಾಡಬೇಕು ಅನ್ನೋ ಆಸೆ ಇದೆ ಸರ್ ನಮಗೆ. ಈ 10 ವರ್ಷಗಳ ಕೃಷಿ ಅನುಭವದಲ್ಲಿ ಈ ಕೃಷಿಯಿಂದ ನಿಜವಾದ ಅರ್ಥದಲ್ಲಿ ಪರಿಪೂರ್ಣವಾಗಿ ನಾವು ನಮ್ಮ ಕೃಷಿ ಚಟುವಟಿಕೆಯಲ್ಲಿ ನಮ್ಮನ್ನು ನಾವು ತೊಡಗಿಸಿಕೊಂಡ್ರೆ ಆರ್ಥಿಕವಾಗಿ ಮುಂದೆ ಬರಬಹುದು ಅಂಥೇಳಿ ಏನಾದರೂ ನಿಮಗೆ ಅನಿಸಿದೆಯಾ? ಹೇಗೆ ಅನಿಸಿದೆ ಸರ್? ಯಾಕಂದರೆ ನಮ್ಮ ಜೀವನನೇ ಅದಲ್ಲ ಸರ್, ನಮ್ಮ ಕೃಷಿನೇ ನಮ್ಮ ಜೀವನ. ಯಾವಾಗಲೂ ನಮ್ಮ ತಾತ ಮುತ್ತಾದವರು ಯಾವಾಗಲೂ ಕೃಷಿ ಮಾಡ್ಕೊಂತ ಬಂದಿರೋರು. ಇವಾಗ ಯಾರೋ ಒಂದು ಉದ್ಯಮಿಗಳು ಯಾರೋ ಇದ್ರಪ್ಪ ಅಂದ್ರೆ ಅವ್ರದ್ದು ಆ ಉದ್ಯಮ ಇರುತ್ತೆ ಸರ್. ನಾವು ಎಷ್ಟತ್ತಿದ್ರೂ ಇವತ್ತು ಕೃಷಿ ಲಾಭನೋ ನಷ್ಟನೋ, ಒಂದ್ಸರಿ ಲಾಭನೂ ಆಗ್ಬೋದು ಒಂದ್ಸರಿ ನಷ್ಟನೂ ಆಗ್ಬೋದು. ನಾವು ಕೃಷಿ ಮಾಡಲೇಬೇಕು. ಲಾಭ ಆಯ್ತು ಅಂತಂದು ಕೃಷಿನ ಖುಷಿ ಪಡೋಂತಾಗಿಲ್ಲ, ಖುಷಿ ಪಡ್ತೀವಿ, ಆದರೆ ನಷ್ಟ ಆತಂತ ಬಿತ್ತದ್ ಬಿಡೋಕ್ಕಾಗಲ್ಲ, ಬಿತ್ತಲೇಬೇಕಾಗತ್ತೆ. ಇವತ್ತು ನಮಗೆ ನಷ್ಟ ಆಗೈತೆ ಅಂದ್ರೆ ಮುಂದಿನ ದಿನಮಾನದಲ್ಲಾದ್ರೆ ನಮ್ಗೆ ಒಳ್ಳೆ ಲಾಭ ಸಿಗುತ್ತಪ್ಪ ಅನ್ನೋ ಭರವಸೆಯಿಂದ ನಾವು ಕೃಷಿ ಮಾಡ್ಕೊಂಡು ಹೋಗ್ತೀವಿ. ನಾವು ಯಾವಾಗಲೂ ಕೃಷಿಕರೇ, ನಾವು ಕೃಷಿ ಮಾಡಲೇಬೇಕಾದದ್ದು ನಮ್ಮ ಧರ್ಮ ಸರ್. ಆದರೆ ಕೃಷಿ ಸಂಬಂಧಿತ ಎಲ್ಲ ಚಟುವಟಿಕೆಗಳಲ್ಲೂ ಒಬ್ಬ ರೈತ ತೊಡಗಬೇಕಾಗತ್ತೆ. ಜಮೀನಿದೆ, ಒಂದು ಯಾವುದೋ ಒಂದು ಬೆಳೆ ಬೆಳಿತೀನಿ, ಪೀಕು ತಕ್ಕೋತೀನಿ, ಮತ್ತೆ ಮುಂದಿನ ವರ್ಷ ಆಲೋಚನೆ ಮಾಡೋ ಅನ್ನೋ ಆಲೋಚನೆ ಈಗ ನಡೆಯೋದಿಲ್ಲ. ಕೃಷಿಯ ಸಂಬಂಧಿತ ಬೇರೆ ಬೇರೆ ಎಲ್ಲ ಚಟುವಟಿಕೆಗಳಲ್ಲೂ ಒಬ್ಬ ರೈತ ತೊಡಗಿಸ್ಕೊಳ್ಬೇಕಾಗತ್ತೆ, ಉಪಕಸಬುಗಳಲ್ಲಿ ತೊಡಗಿಸ್ಕೊಳ್ಬೇಕಾಗತ್ತೆ. ಅದರಿಂದ ಕೂಡ ಒಂದು ಯಾವುದೋ ಒಂದು ಸಂಗತಿಯಲ್ಲಿ ಆತನಿಗೆ ನಷ್ಟ ಆದರೆ ಇನ್ನೊಂದು ಸಂಗತಿಯಲ್ಲಿ ಆತನಿಗೆ ಲಾಭ ದಕ್ಕಬಹುದು, ಅದರಿಂದ ಆತನ ಮನೆತನ ನಡಿಬಹುದು ಅಂತ ಕೂಡ ಹೇಳ್ಬೋದಲ್ಲ? ನಡೀತೈತೆ ಸರ್, ಆಗುತ್ತೆ. ಯಾಕಂದ್ರೆ ಇವತ್ತು ನಾವು ಬೇರೆ ಉದ್ಯೋಗನ ಇಲ್ಲಲ್ಲ ಸರ್, ನಮ್ಗೆ ನಾವು ಮಾಡಬೇಕಾದ ಕೆಲಸ ಏನ್ರಿ? ನಾವು ಕೃಷಿ. ಇವತ್ತು ಲಾಭ ನಷ್ಟ ಎರಡನೇ ಮಾತ್ರ, ಅದು ನಾವು ಮಾಡಬೇಕಾಗಿರೋದು ನಮ್ಮ ಧರ್ಮನೇ ಅದು. ನಾವು ಕೃಷಿಕರು, ಕೃಷಿನ ಮಾಡಲೇಬೇಕು, ನಮ್ಗೆ ಲಾಭ ಸಿಕ್ಕೇ ಸಿಗುತ್ತೆ, ಲಾಭ ಇದೆ. ಹಿಂಗಿರ್ಬೇಕಾದ್ರಪ್ಪ ನಮ್ಮ ಅಜ್ಜ ಮುತ್ತಜ್ಜರು ಮಾಡ್ಕೊಂಡು ಬಂದ್ರೆ ಕೃಷಿ ಚಟುವಟಿಕೆಯಲ್ಲೇ ನಾವೆಲ್ಲ ಬೆಳೆದಿರೋದು. ಇವಾಗ ಇದೇ ಜೀವನ ಅಲ್ರಿ, ಕೃಷಿ ಚಟುವಟಿಕೆ ಮಾಡಬೇಕು, ಇರಬೇಕು, ಎಲ್ಲರಿಗೆ ದುಡಿಬೇಕನ್ನೋ ಒಂದು ಛಲ ಇರಬೇಕು. ಕೃಷಿ ಮಾಡ್ತೀನಿ ಅಂತೇಳಿ ಹೊಲದಲ್ಲಿ ಬಿತ್ತು ಬಂದು ಮನೇಲಿ ಕುಂತ್ರಪ್ಪ ಅಂದ್ರೆ ಯಾವುದೂ ಆಗಂಗಿಲ್ಲರಿ. ಮಾಡಬೇಕು, ಎಲ್ಲರೂ ದುಡಿಬೇಕು, ದುಡಿದು ಬದುಕಬೇಕು. ಜೀವನ ಹುಟ್ಟಿರೋದು ದುಡಿಯೋಕ್ಕಾಗಲಿ, ದುಡಿಬೇಕು. ಎಲ್ಲರಿಗೂ ಒಳ್ಳೆಯ ಮಾರ್ಗದರ್ಶನ ಕೊಡಲಿ ದೇವರು, ಒಳ್ಳೆಯ ಭಾವನೆ ಕೊಡಲಿ ಅಂತೇಳಿ ಮನದಲ್ಲಿ ಇಟ್ಕೊಂಡು ಯಾರಿಗೂ ಹೀಯಾಳಿಸದಂತೆ ನಮ್ಮ ಕೃಷಿಯಲ್ಲಿ ನಾವು ತೊಡಗಬೇಕು ಸರ್. ತುಂಬ ಚೆನ್ನಾಗಿ ಮಾತಾಡಿದ್ರಿ ಭರಮಣ್ಣ. ಈ ಆಶಾದಾಯಕ ಮನೋಭಾವ ಯಾವಾಗಲೂ ನಿಮ್ಮ ಹತ್ರ ಇರಲಿ, ನಿಮ್ಮ ಕೃಷಿ ಸಂಬಂಧಿತ ಎಲ್ಲ ಚಟುವಟಿಕೆಗಳಲ್ಲೂ ನಿಮಗೆ ಯಶ ಸಿಗಲಿ ಅಂತ ಹಾರೈಸ್ತೀವಿ. ನಿಮಗೆ ತುಂಬ ಧನ್ಯವಾದಗಳು. ನಮಸ್ಕಾರ. ನಮಸ್ಕಾರ ಸರ್. ರೈತ ಬಾಂಧವರೇ, ಈ ದಿನದ ಕಿಸಾನ್ ವಾಣಿ ಗ್ರಾಮಾಂತರಂಗ ಕಾರ್ಯಕ್ರಮದಲ್ಲಿ ಮಿಶ್ರ ಬೆಳೆ ಬೇಸಾಯ ಕುರಿತು ಶ್ರೀ ಭರಮಣ್ಣ ಬೀರಪ್ಪ ಬಾವಿ ಅವರೊಂದಿಗೆ ಸಂದರ್ಶನವನ್ನು ಕೇಳಿದೆವು. ಇದೀಗ ಹವಾಮಾನ ವರದಿ. ಮುನ್ನವೇ ಸಮಸ್ತ ಎಲ್ಲಾ ಆಕಾಶವಾಣಿ ಕೇಳುವ ರೈತ ಬಾಂಧವರಿಗೆ ನಮಸ್ಕಾರಗಳು. ನಾನು ಶಾಂತಪ್ಪ ದುತ್ತರಗಾಮಿ, ಹವಾಮಾನ ತಾಂತ್ರಿಕಾಧಿಕಾರಿ, ಕೃಷಿ ವಿಶ್ವವಿದ್ಯಾಲಯ ರಾಯಚೂರು. ಇವಾಗ ನಾನು ಜಿಲ್ಲೆಯಾದ್ಯಂತ ಈ ಹವಾಮಾನದ ಪರಿಸ್ಥಿತಿ ಮತ್ತು ಹವಾಮಾನದ ಮುನ್ಸೂಚನೆಗೆ ಅನುಸಾರವಾಗಿ ರೈತ ಬಾಂಧವರು ಕೈಗೊಳ್ಳಬೇಕಾದ ಕೃಷಿ ಚಟುವಟಿಕೆಗಳ ಬಗ್ಗೆ ಒಂದಿಷ್ಟು ಕೃಷಿ ಸಲಹೆಗಳು ಹೇಳಲು ಇಷ್ಟಪಡ್ತೇನೆ. ರೈತ ಬಾಂಧವರೇ, ನಮಗೆ ಈ ಒಂದು ಹಿಂಗಾರಿನ ಹಂಗಾಮ ಅಂದ್ರೆ ಚಳಿಗಾಲ ಮುಗಿದು ಇನ್ನೇನು ನಮಗೆ ಸದ್ಯದಲ್ಲೇ ಬೇಸಿಗೆ ಕಾಲ ಸ್ಟಾರ್ಟ್ ಆಗುವ ಒಂದು ಪ್ರಸಂಗಗಳು ಕಾಣಿಸ್ತಾ ಇದ್ದಾವೆ. ಅಂದ್ರೆ ನಮಗೆ ಮುಂದಿನ ಒಂದು ವಾರದಲ್ಲಿ ಗರಿಷ್ಠ ಉಷ್ಣಾಂಶ ಸುಮಾರು 35-36 ಡಿಗ್ರಿ ಸೆಲ್ಸಿಯಸ್ ದಾಖಲಾಗುವ ಸಾಧ್ಯತೆಗಳಿದ್ದಾವೆ. ಕನಿಷ್ಠ ಉಷ್ಣಾಂಶದಲ್ಲಿ ನಮಗೆ ಸುಮಾರು 19-21 ಡಿಗ್ರಿ ಸೆಲ್ಸಿಯಸ್ ದಾಖಲಾಗುವ ಸಾಧ್ಯತೆ ಇದೆ. ಹಾಗೇನೆ ಗಾಳಿಯ ವೇಗವು ಸುಮಾರು 15-16 ಕಿಲೋಮೀಟರ್ ಪ್ರತಿ ಗಂಟೆಗೆ ವೇಗವಾಗಿ ಬೀಸುವ ಒಂದು ಸಾಧ್ಯತೆಗಳಿದ್ದಾವೆ. ಹಾಗೇನೆ ಕೃಷಿ ಚಟುವಟಿಕೆಗಳು ನೋಡೋದಾದ್ರೆ, ನಮಗೆ ಈ ಹಿಂಗಾರು ಬೆಳೆ ಕಟಾವಾದ ಕೂಡಲೇ ನಾವು ಮಾಗಿ ಉಳುಮೆ ಮಾಡ್ತಾ ಇರ್ತಾರ, ಸೊ ಮಾಡಿದರೆ ತುಂಬಾ ಉತ್ತಮ ಆಗ್ತೈತೆ. ಯಾಕಂದ್ರೆ ಮಣ್ಣಿನಲ್ಲಿ ಕೋಶಾವಸ್ಥೆಯಲ್ಲಿ ಇರುವ ಕೀಟಗಳು ನಾಶವಾಗಿ ಈ ಮಳೆ ನೀರಿನ ಶೇಖರಣೆಗೆ ನಮ್ಗೆ ಸಹಕಾರಿ ಆಗ್ತೈತೆ. ಹಾಗೇನೆ ನೀರಿನ ಸೌಲಭ್ಯ ಇತ್ತಪ್ಪ ಅಂತಂದ್ರೆ, ಈಗ ಆಲ್ರೆಡಿ ಏನು ಕಟಾವು ಮಾಡಿರ್ತಾರೆ ಬೆಳೆಗಳು, ನೀರಿನ ಸೌಲಭ್ಯ ಇತ್ತಂತಂದ್ರೆ ಏನ್ ಮಾಡಬೇಕು, ತಾವು ಕಲ್ಲಂಗಡಿ ಈ ತರ ಬೆಳೆಗಳನ್ನ ಬೆಳೆದು ಇಳುವರಿಯನ್ನ ಪಡೆಯಬಹುದು ಅಂತ ಹೇಳ್ತೀವಿ ನಾವು. ಹಾಗೇನೆ ಈಗ ನಾವು ಆಲ್ರೆಡಿ ಎಲ್ಲಾ ಬೆಳೆಗಳ ರಾಶಿ ಮಾಡಿದ್ರ, ಇನ್ನು ಮಾಡ್ತಾ ಇದ್ದೀರಾ, ಅವು ಸ್ವಲ್ಪ ಚೆನ್ನಾಗಿ ಒಣಸ್ಬೇಕಾಗತ್ತೆ. ಈಗ ಹೆಂಗಪ್ಪ ಅಂತಂದ್ರೆ, ನಾವು ಏಕಳ ಧಾನ್ಯಗಳನ್ನ ಸುಮಾರು 11-12 ತೇವಾಂಶ ಇರುವ ಹಾಗೆ ಒಣಗಿಸ್ಬೇಕು. ಆಮೇಲೆ ದ್ವಿದಳ ಧಾನ್ಯಗಳನ್ನು 9% ಬರುವವರೆಗೂ ನಾವು ಒಣಗಿಸ್ಬೇಕಾಗತ್ತೆ. ಎಣ್ಣೆಕಾಳುಗಳನ್ನು 8% ನಾವು ಈ ತರ ಒಣಗಿಸಿ ನಾವು ಸ್ವೀಕರಿಸಿಟ್ಟರೆ ಅವು ಇನ್ನು ಚೆನ್ನಾಗಿರ್ತವೆ. ಹಾಗೇನೆ ಈಗ ಕಲ್ಲಂಗಡಿ ಬೆಳೆ, ಎಲ್ಲೆಲ್ಲಿ ಕಲ್ಲಂಗಡಿ ಹಾಕಿದ್ರೆ ಅದ್ರ ಜೊತೆಗೆ ನಾವು ಎಕರೆಗೆ ಒಂದು ಜೇನು ಪೆಟ್ಟಿಗೆ ಇಟ್ಟರೆ ಉತ್ತಮ ಅಂತ ಹೇಳ್ತೇವೆ. ಅದರಲ್ಲಿಂದ ಏನಾಗುತ್ತೆ, ಒಳ್ಳೆ ಕಾಯಿ ಬರುತ್ತೆ, ಆಮೇಲೆ ತಮಗೆ ಅಡಿಷನಲ್ ಆಗಿ ಜೇನಿನ ಒಂದು ಲಾಭವಾಗ್ತೈತೆ. ಈಗ ಏನಾಗುತ್ತೆ, ಕಲ್ಲಂಗಡಿಯಲ್ಲಿ ರಸ ಹೀರುವ ಕೀಟಗಳ ಒಂದು ಹಾವಳಿಯನ್ನ ಬಂತಪ್ಪ ಅಂತಂದ್ರೆ, ನಾವು ಎಕರೆಗೆ 8-10 ಹಳದಿ ಅಥವಾ ನೀಲಿ ಅಂಟು ಬಲ್ಲೆಗಳನ್ನ ಹಾಕ್ಬೇಕಂತ ಹೇಳ್ತೇವೆ. ಸೊ ಈ ರೀತಿ ಹಾಕೋದ್ರಿಂದ ಅದರ ಒಂದು ಬಾಧೆಯನ್ನು ನಾವು ಕಡಿಮೆ ಮಾಡಬಹುದು. ಆಮೇಲೆ ಮಾವಿನಲ್ಲಿ ಈಗ ಆಲ್ರೆಡಿ ಸಣ್ಣ ಸಣ್ಣ ಕಾಯಿ ಮತ್ತು ಸ್ವಲ್ಪ ಎಲ್ಲವನ್ನು ಹೂವು ಇದ್ದಾವೆ, ಅದಕ್ಕಾಗಿ ನಾವು ಮ್ಯಾಂಗೋ ಸ್ಪೆಷಲ್ ಅಂತ ಹೇಳ್ತೀವಿ, 5 ಗ್ರಾಮ್ ಅನ್ನ ಪ್ರತಿ ಲೀಟರ್ ನೀರಿಗೆ ಬೆರೆಸಿ ಸಿಂಪಡಣೆ ಮಾಡಿದ್ರೆ ಉತ್ತಮವಾದ ಕ್ವಾಲಿಟಿಯ ಹಣ್ಣುಗಳನ್ನು ನಾವು ಪಡೆಯಬಹುದು. ಹಾಗೇನೆ ಮಾವಿನಲ್ಲಿ ಸ್ವಲ್ಪ ಬೂದಿ ರೋಗ ಏನರ ಕಂಡು ಬಂತಪ್ಪ ಅಂತಂದ್ರೆ, ಅದಕ್ಕೆ 1 ಮಿಲಿಲೀಟರ್ ಹೆಜ್ಜಾಕೋನೋಜಲ್ ಅನ್ನ ಪ್ರತಿ ಲೀಟರ್ ನೀರಿಗೆ ಬೆರೆಸಿ ನಾವು ಸಿಂಪಡಣೆಯನ್ನ ಮಾಡಬೇಕು. ಜಿಗಿ ಹುಳು ಕಂಡು ಬಂದ್ರೆ ಅದಕ್ಕೆ 1 ಮಿಲಿಲೀಟರ್ ಬುಫ್ರೋಫಿಸಿನ್ 25 SC ರೂಪದಲ್ಲಿ ಸಿಗ್ತೈತೆ, ಸೊ ಅದನ್ನ ನಾವು ಸಿಂಪಡಣೆ ಮಾಡಬಹುದು. ಇಲ್ಲಾಂದ್ರೆ ಅಸ್ಟಾಮಾಫ್ರಿಡ್ ಅನ್ನ ನಾವು ಸಿಂಪಡಣೆ ಮಾಡ್ರೆ, ಈಗ ಜೈವಿಕ ಶಿಲೀಂಧ್ರ ನಾಶಕ ಏನಾದ್ರೂ ಸಿಂಪಡಣೆ ಮಾಡಬಹುದು, ಇಲ್ಲಾಂದ್ರೆ ಅಸ್ಟಾಮಾಫ್ರಿಡ್ ಅನ್ನ ನಾವು ಸಿಂಪಡಣೆ ಮಾಡ್ರೆ. ಈಗ ಜೈವಿಕ ಶಿಲೀಂಧ್ರ ನಾಶಕ ಏನಾದ್ರೂ ತಮಗೆ ಈ ಒಂದು ಬೇಸಿಗೆ ಕಾಲದಲ್ಲಿ ಚುಕ್ಕೆ ರೋಗ ಬರುವುದು ಕಡಿಮೆ ಆತರ ಬಂತಂದ್ರೆ ಅದಕ್ಕೆ ಏನ್ ಮಾಡ್ಬೇಕು, ಎಲೆ ಚುಕ್ಕೆ ಮತ್ತು ತುಕ್ಕು ರೋಗ ಬಂತಂದ್ರೆ ಅದಕ್ಕೆ 2 ಗ್ರಾಮ್ ಕ್ಲೋರೋ ತಲೆನಿಲ್ ಅಂತ ಹೇಳ್ತೀವಿ, ಕವಚ ಅಂತ ಸಿಗ್ತೈತೆ ತಮಗೆ, ಅದನ್ನು ಪ್ರತಿ ಲೀಟರ್ ನೀರಿಗೆ ಬೆರೆಸಿ 10 ದಿನಗಳಿಗೊಮ್ಮೆ 2 ಸಲ ನಾವು ಸಿಂಪಡಣೆ ಮಾಡ್ಬೇಕಂತ ಹೇಳ್ತೇವೆ. ಹಾಗೇನೆ ಈಗ ಜೋಳಕ್ ಬಂದ್ರಪ್ಪ ಅಂತಂದ್ರೆ, ಜೋಳ ಆಲ್ರೆಡಿ ಕಟಾವಿನ ಹಂತದಲ್ಲಿದೆ, ತಾವು ಈಗ ಮುಂದಿನ ವಾರದಲ್ಲಿ ಯಾವುದೇ ಒಂದು ಮಳೆ ಬರುವ ಅಥವಾ ಮೋಡಕ್ಕೆ ಮುಸುಕಿದ ವಾತಾವರಣ ಇರುವ ಸಾಧ್ಯತೆ ತುಂಬಾ ಕಡಿಮೆ ಐತೆ. ಸೊ ಅದಕ್ಕೆ ನಾವು ತಾವು ಜೋಳಿನ ಕಟಾವನ್ನ ಮುಂದುವರ್ಸ್ಕೊಂಡು ಹೋಗ್ಬೋದು. ಈಗ ಭತ್ತದಲ್ಲಿ ಹೇಳ್ಬೇಕಪ್ಪ ಅಂತಂದ್ರೆ, ಕಂದುಜಿಗೆ ಹುಳು ಕಾಣಿಸ್ತಾ ಇರುತ್ತೆ, ಅದಕ್ಕಾಗಿ ನಾವು ಇಮ್ಡಾಕ್ರೋಪಿಡ್ ಅನ್ನ 0.5 ಮಿಲಿಲೀಟರ್ ಅಂತ ಹೇಳ್ತೀವಿ, ತಯೋಮಿತಾಗ್ 0.7 ಗ್ರಾಮ್ ಅನ್ನ ನಾವು ಪ್ರತಿ ಲೀಟರ್ ನೀರಿಗೆ ಬೆರೆಸಿ ಸಿಂಪಡಣೆಯನ್ನ ಮಾಡ್ಬೇಕು. ಆಮೇಲೆ ಈಗ ಭತ್ತದಲ್ಲಿ ನಾವು 3-6 ವಾರಗಳದ ಒಂದು ಬೆಳೆ ಇತ್ತಪ್ಪ, ತೆನೆ ಬರುವ ಒಂದು ಹಂತದಲ್ಲಿ ಏನಾದ್ರೂ ಕಾಣ್ತಂದ್ರೆ ಅದಕ್ಕೆ ನಾವು ಎಕರೆಗೆ 10 ಕಿಲೋಗ್ರಾಮ್ ಸಾರಜನಕವನ್ನ ಮೇಲಗೊಬ್ಬರವಾಗಿ ಕೊಡಬೇಕು. ಕಡಲೆಗೆ ಆಲ್ರೆಡಿ ಮುಂಚಿತವಾಗಿ ಬಿತ್ತಿದ್ದು ಆಲ್ರೆಡಿ ಕಟಾವಿನ ಹಂತದಲ್ಲಿದೆ, ತಾವು ಕಟಾವಿನ ಕಾರ್ಯವನ್ನ ಮುಂದುವರ್ಸ್ಕೊಂಡು ಹೋಗ್ಬೋದು. ಆಮೇಲೆ ಎಲ್ಲೆಲ್ಲಿ ತೊಗರಿ ಹೊಲ ಇದಾವೆ, ತೊಗರಿ ರಾಶಿ ಆಗಿದೆ, ಅದಾದ್ಮೇಲೆ ತಾವು ಮಾಗಿ ಉಳಿಮೆಯನ್ನು ಮಾಡಿ ಆ ಕಸವನ್ನ ಸುಡದೆ ತಾವು ವರ್ಮಿ ಕಾಂಪೋಸ್ಟ್ ಅಥವಾ ತಿಪ್ಪೆ ಗೊಬ್ಬರ ಮಾಡಲು ಉಪಯೋಗಿಸ್ಕೊಂಡು ಹೋಗ್ಬೇಕು. ಸೂರ್ಯಕಾಂತಿಯಲ್ಲಿ ನಾವು ಈ ನೆಕ್ರೋಸಿಸ್ ರೋಗ ಏನಾದ್ರೂ ಕಾಣಿಸ್ಕೊಂಡಪ್ಪ ಅಂತಂದ್ರೆ ಅದಕ್ಕೆ 0.25 ಮಿಲಿಲೀಟರ್ ಇಮ್ಡಾಕ್ರೋಪಿಡ್ ಅಂತ ಹೇಳ್ತೀವಿ, ಅದನ್ನ ನಾವು ಪ್ರತಿ ಲೀಟರ್ ನೀರಿಗೆ ಬೆರೆಸಿ ಸಿಂಪಡಣೆ ಮಾಡ್ಬೇಕು. ಆಮೇಲೆ ಸೂರ್ಯಕಾಂತಿಯಲ್ಲಿ ನಾವು ಬೂದು ರೋಗ ಏನಾರ ಕಂಡು ಬಂತಂದ್ರೆ 1 ml ಡೈಫೆನೆಕೋನೋಜಲ್ ಅಂತ ಹೇಳ್ತೀವಿ, ಇಲ್ಲಪ್ಪ ಅಂತಂದ್ರೆ 0.5 ಗ್ರಾಮ್ ಮೈಕ್ರೋಬ್ಯೂಟನಿಲ್ ಅನ್ನ ಪ್ರತಿ ಲೀಟರ್ ನೀರಿಗೆ ಬೆರೆಸಿ ಸಿಂಪಡಣೆಯನ್ನ ಮಾಡ್ರಿ. ಸೂರ್ಯಕಾಂತಿಯಲ್ಲಿ ಅಲ್ಟರ್ನೇರಿಯ ಅಂಗಮಾರಿ ರೋಗ ಏನಾರ ಕಾಣಿಸ್ಕೊಂತಂದ್ರೆ ಅದಕ್ಕೆ 2 ಗ್ರಾಮ್ ಮ್ಯಾಂಕೋಜಬ್ ಅಥವಾ 1 ಮಿಲಿಲೀಟರ್ ಹೆಕ್ಸಾಕೋನೋಜಲನ ತಾವು ಸಿಂಪಡಣೆ ಮಾಡಬಹುದು. ಈಗ ಮೀನಿನ ಒಂದು ಏನರ ಮಾಡ್ತಾ ಇರ್ತಾರೆ ಮೀನು ಸಾಕಾಣಿಕೆ, ಅಲ್ಲಿ ತಾವು ಸ್ವಲ್ಪ ಸಾವಯವ ಗೊಬ್ಬರವನ್ನು ಉಪಯೋಗಿಸೋದ್ರಿಂದ ಹೊಂಡದ ತಳಭಾಗದ ಮಣ್ಣು ಫಲವತ್ತಾಗ್ತೈತೆ, ಅದನ್ನೇ ಮಣ್ಣನ್ನು ತಾವು ಮತ್ತೆ ಈ ಬೇರೆ ಕೃಷಿ ಚಟುವಟಿಕೆ ಅಲ್ಲಿ ತೋಟಕಾರಕ ಬೆಳೆಗಳಿಗಾಗಲಿ ನಾವು ಉಪಯೋಗ ಮಾಡಕ್ಕೆ ಅನುಕೂಲ ಆಗ್ತಾವ ಅಂತ ಹೇಳ್ತೀವಿ.

ಪ್ರಧಾನ ಮಂತ್ರಿ ಫಸಲ್ ವಿಮಾ ಯೋಜನೆ ಆಗಿ ನೋಂದಣಿ ಮಾಡಿದ್ದೆ. ಬೆಳೆ ವಿಮಾ ಪರಿಹಾರ ಹಣ ಬ್ಯಾಂಕ್ ಖಾತೆಗೆ ಬರ್ತದೆ ಅಂತ ಹೇಳಿದ್ರು. ಇಷ್ಟು ದಿನ ಆದ್ರೂ ಇನ್ನೂ ಹಣ ಬಂದಿಲ್ವಲ್ಲ ಮೇಡಮ್? ನಿಮ್ಮ ಆಧಾರ್ ನಂಬರ್ ಅನ್ನ ನಿಮ್ ಬ್ಯಾಂಕ್ ಖಾತೆಗೆ ಜೋಡಣೆ ಮಾಡಿದ್ದೀರಾ? ಇಲ್ವಲ್ಲ. ಅದಕ್ಕೆ ತಡ ಆಗ್ತಾ ಇರೋದು. ಇವತ್ತೇ ನಿಮ್ಮ ಆಧಾರ್ ಕಾರ್ಡ್, ಒಪ್ಪಿಗೆ ಪತ್ರ, ಪಾಸ್ಬುಕ್ ಜೆರಾಕ್ಸ್ ಬ್ಯಾಂಕ್ ಹೋಗಿ ಕೊಟ್ಟು ಆಧಾರ್ ನಂಬರ್ ಜೋಡಣೆ ಮಾಡಿಸಿ, ವಿಮಾ ಪರಿಹಾರ ಹಣ ಬಂದೇ ಬರುತ್ತೆ. ಪ್ರಧಾನಮಂತ್ರಿ ಫಸಲ್ ವಿಮಾ ಯೋಜನೆಯಲ್ಲಿ ನೋಂದಣಿಯಾದರೆ ಸಾಲದು. ಬ್ಯಾಂಕ್ ಖಾತೆಗೆ ಆಧಾರ್ ನಂಬರ್ ಜೋಡಣೆ ಕಡ್ಡಾಯ. ಇದು ಕರ್ನಾಟಕ ಸರ್ಕಾರದ ಕೃಷಿ ಇಲಾಖೆ ಪ್ರಕಟಣೆ. ರಾಷ್ಟ್ರೀಯ ಪೋಲಿಯೋ ಚಕ್ರ 27 ಫೆಬ್ರವರಿ 2022. ನಮಸ್ಕಾರ. ಭಾರತದ ಪೋಲಿಯೋ ವಿರುದ್ಧದ ವಿಜಯ ಗಾಥೆಯನ್ನು ದೊಡ್ಡ ದೊಡ್ಡ ಶಬ್ದಗಳಲ್ಲಿ ಬರೆಯಲಾಗುತ್ತೆ, ಆದ್ರೆ ಈ ಗೆಲುವನ್ನು ಕಾಯ್ದುಕೊಳ್ಳಲು ನಾವು ನಮ್ಮ ಪ್ರಯತ್ನವನ್ನು ಸದಾ ಮಾಡಬೇಕು. ಎಲ್ಲಿಯ ತನಕ ಅಂದ್ರೆ ಈ ಜಗತ್ತಿನಿಂದ ಪೋಲಿಯೋದ ಅಪಾಯ ಪೂರ್ತಿಯಾಗಿ ನಿರ್ಮೂಲ ಆಗುವ ತನಕ ಮಾಡಬೇಕು. ಅಪಾಯ ಇನ್ನು ಮುಗಿದಿಲ್ಲ. ಹಾಗಾಗಿ ಪೋಲಿಯೋದ ಡೋಸ್ ಪ್ರತಿ ಬಾರಿಯೂ ಕುಡಿಸಬೇಕು. ಎರಡು ಹನಿ ಪ್ರತಿ ಬಾರಿ. ಪೋಲಿಯೋ ವಿರುದ್ಧ ವಿಜಯ ನಿರಂತರ. ಹುಟ್ಟಿನಿಂದ 5 ವರ್ಷಗಳ ತನಕ ಪೋಲಿಯೋ ಡೋಸ್ ಕುಡಿಸಬೇಕು ಪ್ರತಿ ಬಾರಿ. ರಾಷ್ಟ್ರೀಯ ಪೋಲಿಯೋ ಚಕ್ರ 27 ಫೆಬ್ರವರಿ 2022. ಇದೀಗ ರೈತರಿಗೆ ಸಲಹೆ, ಡಿಪಿ ಪ್ರಕಾಶ್ ಅವರಿಂದ. ತೋಟಗಾರಿಕೆ ಬೆಳೆಗಳನ್ನು ಯಾವ ರೀತಿ ನಿರ್ವಹಣೆಯಿಂದ ಮಾಡಬೇಕು ಅನ್ನೋದನ್ನು ಸ್ವಲ್ಪ ನಾನು ಇಲ್ಲಿ ತಿಳಿಸ್ಕೊಡ್ತೀನಿ. ಮುಖ್ಯ ನಿರ್ವಹಣಾ ಕ್ರಮಗಳ ಬಗ್ಗೆ, ಈಗ ಅತಿ ಕಡಿಮೆ ಮಳೆ ಆಗಿದ್ದ ಸಂದರ್ಭದಲ್ಲಿ ಮುಖ್ಯವಾಗಿ ಹನಿ ನೀರಾವರಿಯನ್ನು ಉಪಯೋಗಿಸ್ಕೊಂಡಿರ್ತೀರಿ. ಈಗಾಗಲೇ ಹನಿ ನೀರಾವರಿ ಜೊತೆಗೆ ಹುಲ್ಲಿನ ಹೊದಿಕೆ ಅಥವಾ ಪ್ಲಾಸ್ಟಿಕ್ ಹೊದಿಕೆಯನ್ನು ನಾವು ಬಳಸೋದ್ರಿಂದ ಯಾವುದೇ ಮರಗಿಡಗಳಿಗೆ ಅಥವಾ ಆನ್ಯುವಲ್ ಬೆಳೆಗಳಿಗೆ, ಯಾವುದು ವಾರ್ಷಿಕ ಬೆಳೆಗಳು ಯಾವುದೇ ಆಗಿರಲಿ, ಇದನ್ನ ಒದಿಸೋದ್ರಿಂದ ತೇವಾಂಶವನ್ನು ಕಾಪಾಡ್ಕೊಳ್ಳೋದಕ್ಕೆ ಸಹಾಯ ಆಗುತ್ತೆ. ಮುಂದಿನ ನಿರ್ವಹಣಾ ಕ್ರಮ ಅಂತ ಅಂದರೆ ಸ್ವಲ್ಪ ಸಾವಯವ ಅಂಶವನ್ನು ಸೇರಿಸೋದ್ರಿಂದ ಭೂಮಿಲಿ ನೀವು ಕೊಟ್ಟಂತ ನೀರನ್ನ ಬಹಳಷ್ಟು ದಿವಸದೊಳಗೆ ತೇವಾಂಶವನ್ನು ಉಳಿಸ್ಕೊಳ್ಳಕ್ಕೆ ಸಹಾಯ ಆಗುತ್ತೆ. ಇದು ಮರ ಬೆಳೆಗಳಿಗಾಯ್ತು. ಈಗ ಇನ್ನ ವಾರ್ಷಿಕ ಬೆಳೆಗಳಾಗಿ ತರಕಾರಿ ಮತ್ತೆ ಈ ಹೂವಿನ ಬೆಳೆಗಳಲ್ಲಿ ಸಾಧ್ಯವಾದಷ್ಟು ಈಗ ಬಿತ್ತನೆ ಮಾಡಿಲ್ಲ, ಇನ್ನು ಕೆಲವು ಬಹಳಷ್ಟು ಕಡೆ ಬಿತ್ತನೆ ಮಾಡಿರಲ್ಲ ಅಂತವರು ಒಣ ಬೇಸಾಯಕ್ಕೆ ಸೂಕ್ತ ತಳಿಗಳನ್ನು ಆಯ್ಕೆ ಮಾಡಿಕೊಂಡು ಬಿತ್ತನೆ ಮಾಡಬೇಕು. ಇವು ನಿರ್ವಹಣಾ ಕ್ರಮಗಳಾಯಿತು. ಇನ್ನು ಅತಿ ಹೆಚ್ಚು ಮಳೆ ಬಿದ್ದಂಥ ಪ್ರದೇಶದಲ್ಲಿ ಸಾಧ್ಯವಾದಷ್ಟು ನೀರನ್ನು ಹಿಡಿದಿಡಲಿಕ್ಕೆ, ನಿಮ್ಮ ಜಮೀನಲ್ಲಿ ಬಿದ್ದಂಥ ನೀರನ್ನು ಅಲ್ಲೇ ಹಿಡಿದಿಡಕ್ಕಂತಹ ಪ್ರಯತ್ನವನ್ನು ಮಾಡಬೇಕು. ಅದಕ್ಕಾಗಿ ಇಳಿಜಾರಿಗೆ ಅಡ್ಡಬದಲಾಗಿ ನಿರ್ಮಾಣ ಮಾಡಬೇಕು. ದೊಡ್ಡ ದೊಡ್ಡ ಮರಗಳ ಪಕ್ಕದಲ್ಲಿ ಕ್ಯಾಚ್ ಪಿಟ್ ಅಂತೇಳಿ ದೊಡ್ಡದಾಗಿ ಗುಣಿಯನ್ನು ಮಾಡಿ ಅಲ್ಲೇ ನೀರನ್ನು ಇಂಗಿಸಬೇಕು. ಆಮೇಲೆ ನಿಮ್ಮ ಹೊಲದಲ್ಲಿ ಎಲ್ಲೋ ಒಂದು ಕಡೆ ಇಳಿಜಾರು ಪ್ರದೇಶದಲ್ಲಿ ಒಂದು ಗುಣಿಯನ್ನು ಮಾಡಿ ಅಲ್ಲಿ ನೀರನ್ನು ಸಂಗ್ರಹಿಸೋದ್ರಿಂದ ನಿಮ್ಮ ಪ್ರದೇಶದಲ್ಲಿ, ನಿಮ್ಮ ಹೊಲದ ಪ್ರದೇಶದಲ್ಲಿ ತೇವಾಂಶ ಹೆಚ್ಚಾಗಿ ಅದನ್ನ ಬಹಳಷ್ಟು ದಿವಸದವರೆಗೂ ವಾಪಸ್ ಉಪಯೋಗಿಸ್ಕೊಂಡು ನಿಮ್ಮ ಬೆಳೆಗಳನ್ನು ಚೆನ್ನಾಗಿ ನೀವು ತೆಗೆದುಕೊಳ್ಳಬಹುದು. ಇನ್ನೂ ಹೆಚ್ಚು ಅತಿ ಹೆಚ್ಚು ಮಳೆ ಆಗಿರೋ ಪ್ರದೇಶದಲ್ಲಿ ಸಾಧ್ಯವಾದಷ್ಟು ಬೇಗ ನೀರು ಕ್ಲಿಯರ್ ಆಗಬೇಕು ಜಮೀನಿಂದ. ಈ ತರ ಕ್ರಮಗಳನ್ನು ಅಂದ್ರೆ ಮರದ ಬುಡಕ್ಕೆ ಏರನ್ನು ಎತ್ತಿಕಟ್ಟಿ ನೀರು ಬುಡಕ್ಕೆ ತಾಗಬಾರದು, ಈ ತರ ಮಾಡಬೇಕು. ನೀರು ನಿಲ್ಲಬಾರದು, ಸಾಧ್ಯವಾದಷ್ಟು ಬೇಗ ಕ್ಲಿಯರ್ ಆಗಬೇಕು. ನೀರು ನಿಲ್ಲೋದ್ರಿಂದ ಬುಡ ಕೊಳೆಯ ರೋಗ, ಈ ತರದ ಸಮಸ್ಯೆಗಳು, ಮತ್ತೆ ಆಮೇಲೆ ಮುಂದಿನ ತೇವಾಂಶ ಜಾಸ್ತಿ ಆದಲ್ಲಿ ಸಹ ಬೆಳವಣಿಗೆ ಕುಂಠಿತಗೊಂಡು, ಆಮೇಲೆ ಬಾಳೆನಲ್ಲಾದರೆ ಗೆಡ್ಡೆ ಕೊಳೆಯ ರೋಗ ಅಥವಾ ಪಪ್ಪಾಯಿನಲ್ಲಾದರೆ ಬುಡ ಕೊಳೆಯ ರೋಗ, ಈ ತರದ ಸಮಸ್ಯೆಗಳನ್ನ ನಾವು ಕಾಣ್ತೀವಿ. ಈಗ ಎರಡೂ ಸಮಸ್ಯೆಗಳು ಕಂಡು ಬರ್ತಾ ಇದೆ, ಒಂದು ಅತಿ ಹೆಚ್ಚು ಮಳೆ ಮತ್ತೆ ಅತಿ ಕಡಿಮೆ ಮಳೆ. ಈ ಎರಡೂ ಕಾರಣಗಳಿದ್ದಾಗ ಈ ರೀತಿ ನಿರ್ವಹಣಾ ಕ್ರಮಗಳನ್ನು ಅನುಸರಿಸೋದ್ರಿಂದ ರೈತ ಬಾಂಧವರಿಗೆ ಹೆಚ್ಚಿನ ಸಹಾಯ ಆಗುತ್ತೆ. ಇದು ಕಿಸಾನ್ ವಾಣಿ ಗ್ರಾಮಾಂತರಂಗ ಕಾರ್ಯಕ್ರಮ. ಇದರಲ್ಲಿ ಡಿಪಿ ಪ್ರಕಾಶ್ ಅವರಿಂದ ರೈತರಿಗೆ ಸಲಹೆ ಕೇಳಿದೆವು. ಇದೀಗ ಕೃಷಿ ಗೀತೆ.